ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. ಶೇಕಡ 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಶ್ರೀ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಲಾಡಿ ಮೂಡಬಿದ್ರೆ, ಇದರ ನೂತನ ಶಿಲಾಮಯ ದೇವಳದ ಅನಾವರಣ ಹಾಗೂ ಬ್ರಹ್ಮಕಲಶೋತ್ಸವ February 12-16. ಹಸಿರುವಾಣಿ ಹೊರಕಾಣಿಕೆ ಮೆರವಣಿಗೆಯಿಂದ ಮೊದಲುಗೊಂಡು ಮಹಾಮಂತ್ರಾಕ್ಷತೆ ಹಾಗೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿರುವುದು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವ್ಯವಸ್ಥಾಪಕ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅನಂತಕೃಷ್ಣ ರಾವ್ ಅವರ ವಿನಂತಿ. ध्यान से सुनो ब्रो, ध्यान से सुनो, आदतें बदलो, स्मार्ट ड्राइव तुम करो. 60 से कम ना ज्यादा हो स्पीड, तो ज्यादा माइलेज इज गारंटीड. सिग्नल पे रुकोगे तो याद रखो, इग्निशन को क्विकली ऑफ करो. रेस मत करो, एक्सीलरेट मत करो, फिजूल में फ्यूल खर्च ना करो. क्लच कम दबाओ, ब्रेक कम लगाओ, धीरे धीरे चलो, रश ड्राइव ना करो. ध्यान से सुनो ब्रो, ध्यान से सुनो, फ्यूल बचाने की कोशिश तुम करो. ड्राइव स्मार्टली, कंजर्व एनर्जी. इश्यूड इन पब्लिक इंटरेस्ट बाय ऑयल एंड गैस मार्केटिंग कंपनीज इन पब्लिक सेक्टर. ಈಗ ಕೇಳಿ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಮಣ್ಣರಳಿ ಹೂವಾಗಿ ಹಸಿರು ಸಿರೆ ಬದುಕಾಗಿ ಬೆವರ ಹನಿ ಹನಿಗೂಡಿ ಅನುಭವದ ಕನಿಯಾಗಿ. ಅಂದಿನ ಕಾಲದಿಂದ ಹಿಡಿದು ಕೈಗಾರಿಕಾ ಕ್ರಾಂತಿಯ ಇತ್ತೀಚಿನ ಕಾಲಘಟ್ಟದವರೆಗೂ ಮನುಷ್ಯರು ಅವಲಂಬಿಸಿದ್ದು ಕೃಷಿಯನ್ನೇ. ಒಂದು ಕಾಲದಲ್ಲಿ ದೇಶದ ಆರ್ಥಿಕತೆಯ ಮುಖ್ಯ ಬೆನ್ನೆಲುಬಾಗಿದ್ದ ಕೃಷಿ ಇತ್ತೀಚೆಗಿನ ದಶಕಗಳಿಂದ ನಂತರ ಲಾಭದಾಯಕ ಅಲ್ಲ ಎಂಬ ಆರೋಪಕ್ಕೆ ತುತ್ತಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದು ಹುಡುಕಿದರೆ ಸಿಗುವ ಉತ್ತರ ಕೃಷಿ ಕ್ಷೇತ್ರದತ್ತ ಇರುವ ಉದಾಸೀನತೆಯ ಜೊತೆಗೆ ವೈಟ್ ಕಾಲರ್ ಜಾಬ್ಗಳತ್ತ ಇರುವ ಆಸಕ್ತಿ. ಇದರ ಜೊತೆಗೆ ಕೃಷಿಯಲ್ಲಿ ಆಧುನೀಕರಣ ಅಳವಡಿಸಿಕೊಳ್ಳದಿರುವುದು ಒಂದು ಕಾರಣ ಎಂಬುದು ಯುವಜನತೆಯ ಮಾತು. ಕೇಳುಗರೆ, ಇಂದು ರೇಡಿಯೋ ಕಿಸಾನ್ ದಿನ. ಈ ಸಂದರ್ಭದಲ್ಲಿ ಪ್ರಸ್ತುತ ಕೃಷಿ ಲೋಕದ ಸ್ಥಿತಿಗತಿಗಳನ್ನು ಅವಲೋಕಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಬನ್ನಿ ಕೇಳೋಣ, ಕೇಳಿ ತಿಳಿಯೋಣ, ತಿಳಿದು ನಡೆಯೋಣ ಕೊನೆ ತನಕ. ಮಣ್ಣು ಬರಿ ಮಣ್ಣಲ್ಲ, ಅದು ಅನ್ನ. ಕೃಷಿ ಮಾರುಕಟ್ಟೆಯಲ್ಲಿ ಅಳವಡಿಸಬಹುದಾದ ಡಿಜಿಟಲ್ ಮಾರ್ಕೆಟಿಂಗ್ ಕುರಿತಾಗಿ ಖ್ಯಾತ ಕೃಷಿ ತಜ್ಞರಾದ ಶ್ರೀಪಡ್ರೆಯವರು ಹೀಗೆ ಹೇಳುತ್ತಾರೆ. ಇವತ್ತಿನ ಯುಗದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳು ಮತ್ತು ಆನ್ಲೈನ್ ಮಾರ್ಕೆಟಿಂಗ್, ಇವೆರಡು ದೊಡ್ಡ ವ್ಯವಸ್ಥೆಗಳು ಹಳ್ಳಿಯಿಂದ ಪೇಟೆ ಕಡೆಗೆ ಕೃಷಿ ಸಂಬಂಧಿತ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆ ಮಾಡುವಲ್ಲಿ ಅವಕಾಶದ ಒಂದು ದೊಡ್ಡ ಬಾಗಿಲನ್ನು ತೆರೆದುಕೊಟ್ಟಿವೆ. ಇದನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದರೆ ನಮ್ಮ ಸುತ್ತಮುತ್ತಲೂ ಒಂದು ಪರ್ಯಾಯ ಮಾರುಕಟ್ಟೆಯೇ ಆರಂಭ ಆಗಿಬಿಟ್ಟಿದೆ. ಎಷ್ಟೋ ಮಂದಿ ಉತ್ಪನ್ನ ಮಾಡ್ತಾರೆ, ಮಾರ್ತಾರೆ, ಹೊರಗಿನವರಿಗೆ ಗೊತ್ತೇ ಆಗೋದಿಲ್ಲ, ದೂರ ದೂರದ ಊರುಗಳಿಗೆ ಹೋಗ್ತದೆ. ಅವರು ಮನೆಯಿಂದ ಹೊರಗೆ ಹೋಗದೆ ಬರೀ ಒಂದು ಕೊರಿಯರ್ ಏಜೆನ್ಸಿಗೆ ಮಾತ್ರ ಸಂಪರ್ಕ ಇಟ್ಟುಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಗೆ ಹಳ್ಳಿ ಮೂಲೆಯಿಂದ ಪೂರೈಸುವ ಈ ಮಾರ್ಕೆಟಿಂಗ್ ಚಮತ್ಕಾರವನ್ನು ಇವತ್ತು ಕೃಷಿ ರಂಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲೋ ಹಳ್ಳಿ ಮೂಲೆಯಲ್ಲಿ ನಿಮ್ಮ ಹತ್ರ ನಗರದ ಅಥವಾ ದೂರದ ಊರಿನ ಗ್ರಾಹಕರಿಗೆ ಬೇಡಿಕೆ ಇರುವ ಒಂದು ವಸ್ತು ಇದೆ ಅಂತ ಆದರೆ ಅವರ ಗಮನ ಸೆಳೆಯುವುದು 10 ವರ್ಷ ಹಿಂದೆ ಇದ್ದದ್ದಕ್ಕಿಂತ ಎಷ್ಟೋ ಸುಲಭ. ಒಂದಿಷ್ಟು ಪ್ರಯತ್ನ ಮಾಡಿದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಡಿಜಿಟಲ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ, ಡಿಜಿಟಲ್ ರೂಪದಲ್ಲಿ ನಿಮ್ಮ ವಸ್ತುವನ್ನು ಸುಂದರವಾಗಿ ಆಕರ್ಷಕವಾಗಿ ಸಾದರಪಡಿಸಬಹುದಾದರೆ ಅದಕ್ಕೆ ಮಾರುಕಟ್ಟೆಯನ್ನು ಕೂಡ ಕುದುರಿಸಿಕೊಳ್ಬಹುದು. ನನ್ನ ಮನಸ್ಸಿನ ಎದುರಿರುವಂತಹ ಎರಡು ಸೆಲೆಬಲ್ ಐಡಿಯಾಸ್ ಅಂತ ಹೇಳುವಂಥದ್ದು, ಒಂದು ಬಾಳೆಹಣ್ಣಿನ ಸುಕ್ಕೇಳಿ ಅಂದರೆ ಡಿಹೈಡ್ರೇಟೆಡ್ ಬನಾನಾ, ಬನಾನಾ ಫಿಗ್ ಅಂತಲೂ ಇದನ್ನು ಕರೀತಾರೆ. ನೋಡಿ, ನಮ್ಮಲ್ಲಿ ಧಾರಾಳ ಬಾಳೆ ಬೆಳೀತಾರೆ, ಬಾಳೆ ಬೆಳೆಯುವ ಒಂದು ಬಾಳೆಯ ಸುಕೇಳಿ ಮಾಡುವ ಉದ್ದಿಮೆ, ಅದನ್ನು ಮಾಡೋ ರೀತಿಯನ್ನು, ಪ್ಯಾಕ್ ಮಾಡೋದು ಹೇಗೆ, ಜನರ ಗಮನ ಸೆಳೆಯೋದು ಹೇಗೆ, ಆಕರ್ಷಕ ಲೇಬಲ್ ಮಾಡೋದು ಹೇಗೆ, ಅದನ್ನು ಕೊರಿಯರ್ ಮುಖಾಂತರ ಆನ್ಲೈನ್ ಸಾಮ್ರಾಜ್ಯ ಕಟ್ಟೋದು ಹೇಗೆ, ಇದರ ಬಗ್ಗೆ ಯೋಚನೆ ಮಾಡಬೇಕು. ಅವನ ಹಣದ ಮೌಲ್ಯ ಅವನಿಗೆ ಕೊಡೋದಕ್ಕೆ ನಾವು ಯೋಚನೆ ಇಟ್ಟುಕೊಂಡು ಮುಂದುವರೆದರೆ ಇವತ್ತು ಕೃಷಿ ರಂಗದಿಂದ ಸಾಕಷ್ಟು ಮೌಲ್ಯವರ್ಧನೆಗಳ ಬಾಗಿಲುಗಳು ತೆರೆದಾವು. ಮಾತ್ರ ಅಲ್ಲ, ನಮ್ಮಲ್ಲಿ ಏನೇನೂ ಬೆಲೆ ಇಲ್ಲದಂತಹ ಅಂಜೂರ, ಹಲಸಿನ ಬೀಜ, ಆಮೇಲೆ ನಮ್ಮ ಬಿಂಬಿಳಿ ಅಂತ ಹೇಳುವಂಥ ಹುಳಿಯಿಂದ ಕೂಡ ನಾವು ಸಾಕಷ್ಟು ಉತ್ಪನ್ನಗಳನ್ನು ಮಾಡ್ಬೋದು. ನಾವು ನಮ್ಮಷ್ಟಕ್ಕೆ ಸಾಕಷ್ಟು ಅಧ್ಯಯನ R&D ಮಾಡಿ ಮುಂದುವರೆದರೆ ಯಶಸ್ಸು ತೆಕ್ಕೊಂಡಂಥ ಉದಾಹರಣೆಗಳು ಹಳ್ಳಿಗಳಲ್ಲಿ, ಹಳ್ಳಿ ಮೂಲೆಗಳಲ್ಲಿ ಇವತ್ತು ಕೂಡ ಹುಡುಕುವ ಕಣ್ಣುಗಳಿದ್ದರೆ ನೂರಾರು ಇವೆ. ನಮ್ಮಲ್ಲಿ ಬಿಂಬಿಳಿ ಅಂತ ಒಂದು ಹಣ್ಣು ಇದೆ, ತೀರಾ ಹುಳಿಯಾಗಿರುವ ಹಸಿರು ಬಣ್ಣದ ಗೊಂಚಲು ಗೊಂಚಲಾಗಿ ಆಗುತ್ತೆ. ಅದು ಏನೂ ಗಮನ ಕೊಡದೇ ಇದ್ದರೂ ಕೂಡ ವರ್ಷಕ್ಕೆ 3-4 ಸಾರಿ ಬೆಳೆ ಕೊಡುತ್ತೆ, ಬಂಪರ್ ಬೆಳೆ ಕೊಡುತ್ತೆ. ಸಾಮಾನ್ಯವಾಗಿ ಬಿಂಬಿಳಿ ಮರ ಎಲ್ಲೆಲ್ಲಿದೆಯೋ ಅದರ ಕಾಯಿಗಳು ಅಥವಾ ಹಣ್ಣು ಹಾಳಾಗಿ ಹೋಗೋದೇ ಜಾಸ್ತಿ. ಉಪ್ಪಿನಕಾಯಿ ಮಾಡಬಹುದು, ಜ್ಯೂಸ್ ಮಾಡಬಹುದು, ಬೇರೆ ಬೇರೆ ಉತ್ಪನ್ನಗಳನ್ನು ಅದರಿಂದ ಮಾಡಬಹುದು ಸುಲಭವಾಗಿ. ಆದರೆ ಅಷ್ಟು ಪರಿಶ್ರಮ ಯಾರೂ ಪಡೋದಿಲ್ಲ, ಅದು ಹಣ್ಣಾಗಿ ಕೊಳ್ತು ಹೋಗ್ತದೆ, ಕೆಲವು ಕಡೆ ಪಾತ್ರೆ ತೊಳಲಿಕ್ಕೆ ಬಳಸ್ತಾರೆ. ಅದೇ ಬಿಂಬಿಳಿಯನ್ನು ಥಾಯ್ಲೆಂಡಿನಲ್ಲಿ ಅವರು ಒಂದು ಪ್ರೋಸೆಸ್ ಮಾಡ್ತಾರೆ, ಸಂಸ್ಕರಣೆ, ಸಕ್ಕರೆ ನೀರಿನಲ್ಲಿ ಹಾಕಿ ಡ್ರೈಯರಲ್ಲಿ ಒಣಗಿಸಿಬಿಟ್ಟು ನಮ್ಮ ರೆಸಿನ್ಸ್ ದ್ರಾಕ್ಷೆ, ಒಣದ್ರಾಕ್ಷೆ ಹೇಗಿರುತ್ತಾ ಹಾಗೆ ಆಗಿರುವ ಬಿಂಬಿಳಿಯನ್ನು ಅವರು ಪೆಟ್ಟಿಗೆಯಲ್ಲಿ ಹಾಕಿ ಮಾರ್ತಾರೆ. ಒಬ್ಬರಿಬ್ಬರಲ್ಲ, ಥಾಯ್ಲೆಂಡಿನಲ್ಲಿ ಸಾಕಷ್ಟು ಕುಟುಂಬದವರು ಈ ಕೆಲಸವನ್ನು ಮಾಡಿ ಬಿಂಬಿಳಿಯಿಂದ ದೊಡ್ಡ ಸಂಪಾದನೆ ಗಳಿಸ್ತಾರೆ. ಸೈಚಿಲಸ್ ಅಂತ ಒಂದು ದ್ವೀಪ ಇದೆ, ಆ ದ್ವೀಪದಲ್ಲಿ ಒಬ್ಬಾಕೆ ಹೆಣ್ಮಗಳು ಒಂದು ಹೊಸ ಐಡಿಯಾ ಬಂತು. ಆಕೆ ಬೀಚ್ನಲ್ಲಿ ಏನೋ ಜ್ಯೂಸ್ ಮಾರ್ತಾ ಇದ್ಲು, ಅವಳಿಗೆ ನಮ್ಮ ಹೊಸ ಪೀಳಿಗೆಯವರು ಹಣ್ಣುಗಳನ್ನು ತಿನ್ನೋದಿಲ್ಲ ಅಂತ ಗಮನಕ್ಕೆ ಬಂತು. ಹಣ್ಣುಗಳನ್ನು ಮಕ್ಕಳು ತಿನ್ನಲಿಕ್ಕೆ ಹಿಂದೇಟು ಹಾಕಿದರೂ ಕೂಡ ಹಣ್ಣಿನ ಜ್ಯೂಸ್ ಕುಡಿಬೋದಲ್ಲ ಅಂತ ಒಂದು ಯೋಚನೆ ಬಂದು ಅದು ಆರೋಗ್ಯಕರವಾದಂಥ ಒಂದು ಮುಂದಿನ ಜನಾಂಗದ ನಿರ್ಮಾಣಕ್ಕೆ ಒಂದು ಒಳ್ಳೆಯ ದಾರಿ ಅಂತ ಹೇಳಿಬಿಟ್ಟು ಆಕೆ ಜ್ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ಲು. ಯಾವುದೇ ಸಂರಕ್ಷಕ ಪ್ರಿಸರ್ವೇಟಿವ್ ಬಳಸದೆ ಸುತ್ತಮುತ್ತ ಇರುವಂಥ ಸ್ಥಳೀಯ ಹಣ್ಣುಗಳು, ನಾವಿಲ್ಲಿ ಕಂಡು ನಮ್ಮ ನಮ್ಮ ಕರಾವಳಿ ಅಥವಾ ಮಲೆನಾಡಿನ ಕೃಷಿಕರ ಹಿತ್ತಲಿನಲ್ಲಿ ಹಾಳಾಗುವಂಥ ಎಲ್ಲ ಹಣ್ಣುಗಳು 10-15 ಹಣ್ಣುಗಳಿಂದ ಆಕೆ ಜ್ಯೂಸ್ ಮಾಡಿ 3 ಸೂಪರ್ ಮಾರ್ಕೆಟ್ಗಳಿಗೆ ಕೊಡ್ತಾ ಇದ್ಲು. ಹೆಚ್ಚು ಅದಕ್ಕೆ ಶೆಲ್ಫ್ ಲೈಫ್ ಇಲ್ಲ, ತಾಳಿಕೆ ಕೆಲವೊಂದಕ್ಕೆ ಕೇವಲ 1 ವಾರ 10 ದಿವಸ 15 ದಿವಸ ಇದ್ದದ್ದಿತ್ತು. ಆದರೆ ಆಕೆಗೆ ಅದು ಬಹಳ ಚೆನ್ನಾಗಿ ಚುರುಕಾದ ವ್ಯಾಪಾರ ನಡೀತಾ ಇತ್ತು. ಥಾಯ್ಲೆಂಡಿನಲ್ಲಿ ಇರುವಂತಹ ಒಂದು ಉತ್ಪನ್ನ ಇದೆ, ಬೊಂಡ ಜೆಲ್ಲಿ, ಎಳನೀರು ಜೆಲ್ಲಿ ಅಂತ ಹೇಳ್ಬೋದು. ನಮ್ಮ ಕೊಡಗಿಗೆ ಹೋಗುವ ದಾರಿಯಲ್ಲಿ ದೇವರ ಕೊಲ್ಲಿಯಲ್ಲಿ ವಸುಧಾ ಕ್ಯಾಂಟೀನ್ ಅಂತ ಇದೆ, ಸುಬ್ರಹ್ಮಣ್ಯ ಭಟ್ ಮತ್ತು ವಸಂತ ಲಕ್ಷ್ಮಿ ಅವರು ಇದನ್ನು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಬಹಳ ಸರಳವಾಗಿ ಎಳನೀರು ಜೆಲ್ಲಿ ಮಾಡಬಹುದು, ಅದೊಂದು ಬಹಳ ಸ್ವಾದಿಷ್ಟವಾದಂಥ ಒಂದು ಫ್ರಿಜ್ನಲ್ಲಿಟ್ಟು ಕೊಡುವಂಥ ಉತ್ಪನ್ನ. ಅದನ್ನು ಎಷ್ಟೋ ಮಂದಿ ಮೈಸೂರು ಬೆಂಗಳೂರುಗಳಿಗೆ ಥರ್ಮಕಾಲ್ ಬಾಕ್ಸ್ನಲ್ಲಿ ಹಾಕಿ ತೊಗೊಂಡು ಹೋಗ್ತಾರೆ, ಒಂದು 5-6 ಗಂಟೆ ಇಡಬಹುದಷ್ಟೇ. ಸುಲಭದಲ್ಲಿ ಮಾಡಬಹುದು, ಎಳನೀರನ್ನು ಸಿಗುವಂಥ ಜಾಗದಲ್ಲಿ ಯಾರೇ ಸಣ್ಣ ಉದ್ಯಮಿಗಳು ಮನೆಯವರು ಮಾಡಿ ಇದನ್ನು ಅಲ್ಲೇ ಹತ್ತಿರದ ಒಂದು ಫಾರ್ಮರ್ಸ್ ಮಾರ್ಕೆಟಿಗೆ ಇದನ್ನು ಕೊಟ್ಟು ಒಳ್ಳೆಯ ವರಮಾನ ಗಳಿಸಲಿಕ್ಕೆ ಸಾಧ್ಯ ಇದೆ. ಅಂಜೂರ ನೋಡಿ, ಮಲೆನಾಡಿನ ಅಂಜೂರ ಹಾಳಾಗಿ ಹೋಗೋದೇ ಜಾಸ್ತಿ, ಬಿಂಬಿಳಿ ಕತೆ ಹಾಗೆ ಅದರದ್ದು ಕೂಡ. ಈಗ ಒಂದಿಷ್ಟು ಮಂದಿ ಮಲೆನಾಡಿನ ಒಂದು 2-3 ಕುಟುಂಬದವರು ಈ ಅಂಜೂರದಿಂದ ಲೇಹ್ಯವೋ ಅದೇನೇನೋ ಉತ್ಪನ್ನಗಳನ್ನು ಮಾಡಿ ಮಾರ್ತಾ ಇದ್ದಾರೆ. ನಿನ್ನೆ ದಿವಸ ಗುಂಪುಗಳಲ್ಲಿ ಒಂದು ಸಣ್ಣ ಪೋಸ್ಟ್ ನೋಡಿದೆ, ಅಂಜೂರ ನಮಗೆ ಬೇಕು, ಹಣ್ಣು ಎಷ್ಟಿದ್ರು ಇದ್ದವರು ತಿಳಿಸಿ ಅಂತ. ಹಾಗೇ ನಮ್ಮಲ್ಲಿ ಹೊರ ಪ್ರಪಂಚಕ್ಕೆ ಅವರು ಪ್ರೀತಿಯಿಂದ ಇಷ್ಟದಿಂದ ತಿನ್ನಬಹುದಾದಂತಹ ಉತ್ಪನ್ನಗಳು ಕೃಷಿಕರ ತೋಟದಲ್ಲಿರ್ತದೆ, ನಾವು ಸುಲಭದಲ್ಲಿ ಬೆಳೆಸಬಹುದು. ನೆಲಬಸಳೆ ಅಂತ ಒಂದು ಎಲೆ ತರಕಾರಿ ಇದೆ, ತುಂಬ ತಿನ್ನಬಾರ್ದು, ದಿನನಿತ್ಯ ತಿನ್ನಬಾರ್ದು ಅದನ್ನು. ಅದು ಸ್ವಲ್ಪ ಮೂತ್ರದ ಕಲ್ಲನ್ನು, ಕ್ಯಾಲ್ಸಿಯಂ ಆಕ್ಸಲೇಟ್ ಇದೆ, ಆದರೆ ವಾರಕ್ಕೊಮ್ಮೆ ಅಡುಗೆ ಮಾಡೋದಕ್ಕೇನು ಅಡ್ಡಿ ಇಲ್ಲ. ಅಡಿಕೆ ತೋಟದಲ್ಲಿ ಏನೂ ಪ್ರಯತ್ನ ಇಲ್ಲದೆ ಬೆಳೀತದೆ. ಅದನ್ನು ಸೊಗಸಾಗಿ ಪ್ಯಾಕ್ ಮಾಡಿ ಕೊಟ್ಟು ಬಿಟ್ಟರೆ ಅದನ್ನು ಖಂಡಿತ ಖರೀದಿದಾರರು ಕೊಂಡುಕೊಳ್ಳುವವರು ಇರಬಹುದು. ನಿಮಗೆ ಗೊತ್ತೇ, ತಮಿಳುನಾಡಿನಲ್ಲಿ ತಿರುಚಿರಾಪಳ್ಳಿ ಕೊಯಂಬತ್ತೂರಿನಂಥ ಜಾಗದಲ್ಲಿ ಬಾಳೆದಿಂಡಿನ ಜ್ಯೂಸನ್ನೇ ಮಾರಿ ಜೀವನ ನಡೆಸುವವರಿದ್ದಾರೆ. ಬಾಳೆ ಹಣ್ಣಿನ ಜ್ಯೂಸ್ ಅಲ್ಲ, ಬಾಳೆದಿಂಡಿನ ಜ್ಯೂಸು ಔಷಧೀಯ ಗುಣಗಳಿಗಾಗಿ ತುಂಬ ಜನ ಅದನ್ನು ಕುಡಿತಾರೆ. ಇದೆಲ್ಲ ಒಂದೊಂದು ಬಿಸ್ನೆಸ್ ಐಡಿಯಾಗಳು. ಕೃಷಿಯಲ್ಲಿ ಆದಾಯ ವರ್ಧನೆ ಮಾಡಬೇಕಿದ್ರೆ ನಾವು ಏನು ಉತ್ಪನ್ನವನ್ನು ಯಾವ ರೀತಿ ನಮ್ಮ ಹತ್ರ ಬೆಳೆಯುವಂಥದ್ದು, ನಾವು ಸುತ್ತಮುತ್ತ ಕೊಂಡುಕೊಳ್ಳುವಂಥದ್ದನ್ನು ಯಾವ ರೀತಿಯಲ್ಲಿ ಕೊಟ್ಟರೆ, ಅದನ್ನು ಹೇಗೆ ಪ್ಯಾಕ್ ಮಾಡಿ ಅದನ್ನು ಹೇಗೆ ಪ್ರಚಾರ ಮಾಡಿದರೆ ಅದನ್ನು ಮುಂದೆ ತರಬಹುದು ಅಂತ ಹೇಳುವ ಯೋಚನೆ ಬೇಕು. ಮಾರ್ಕೆಟಿಂಗ್ ಸೆನ್ಸ್ ಬೇಕು, ಮಾರುಕಟ್ಟೆ ಜ್ಞಾನ ಬೇಕು, ಆಮೇಲೆ ಒಂದಷ್ಟು ಅದಕ್ಕೆ ಪ್ರಚಾರ ಬೇಕಾಗ್ತದೆ, ಪ್ರಮೋಷನ್ ಬೇಕಾಗ್ತದೆ. ಇವತ್ತು ಸಾಮಾಜಿಕ ಮಾಧ್ಯಮಗಳಿರುವ ಕಾರಣ ಅದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಇಬ್ಬಡ್ಲ ಅಂತ ಒಂದು ಹಣ್ಣಿದೆ, ಇಡೀ ದೇಶದಲ್ಲಿ ಹಲವು ಕಡೆ ಇದೆ. ಸ್ನ್ಯಾಪ್ ಮೆಲನ್ ಅಂತ ಹೆಸರು, ಮಲಯಾಳದಲ್ಲಿ ಪೊಟ್ಟು ವೆಳ್ಳರಿ ಅಂತ ಹೇಳ್ತಾರೆ. ಈ ಪೊಟ್ಟು ವೆಳ್ಳರಿಯನ್ನು ಕೆಲವು ಕಡೆ ತರಕಾರಿಯಾಗಿ, ಡಿಹೈಡ್ರೇಟೆಡ್ ವೆಜಿಟೇಬಲ್ ಆಗಿ ಬಳಸೋದಿದೆ. ಅದನ್ನು ಸುಲಭದಲ್ಲಿ ಕೈಯಲ್ಲಿ ಹಿಚುಕಿಯೇ ಜ್ಯೂಸ್ ಮಾಡಬಹುದು. ತೆಂಗಿನ ಹಾಲು ಸ್ವಲ್ಪ ಸೇರಿಸಿದರೆ ಮತ್ತು ರುಚಿ ಜಾಸ್ತಿ. ಕೇರಳದಲ್ಲಿ ಕಳೆದ ಒಂದು ದಶಕದಿಂದ ಯಾವ ರೀತಿಯ ವ್ಯವಸ್ಥೆ ಬೆಳೆದಿದೆ ಅಂತ ಹೇಳಿದರೆ, ಒಂದು ಹೈವೇಯ ಆಚೀಚೆ ಕಡೆ ವರ್ಷದಲ್ಲಿ 6 ತಿಂಗಳು 100-150 ಸ್ಟಾಲ್ಗಳು ಕಕ್ಕರಿ ಜ್ಯೂಸ್ ಅಂತ ಹೇಳ್ತಾರೆ, ಪೊಟ್ಟು ವೆಳ್ಳರಿ ಜ್ಯೂಸನ್ನು ಮಾರ್ತಾರೆ. ದೇಹಕ್ಕೆ ಬಹಳ ತಂಪು. ಇಬ್ಬಡ್ಲ ಬೆಳೆಸಿದವ ಸಾಧ್ಯ ಆದರೆ, ಅವನೋ ಅವನ ಮಿತ್ರರೋ ಅದನ್ನು ರಸ್ತೆ ಬದಿಯಲ್ಲಿ ಇಬ್ಬಡ್ಲವನ್ನು ಬೆಳೆಸಿ ಮಾರೋದು ಮಾತ್ರ ಅಲ್ಲ, ಅದು ಬಹಳ ಕಡಿಮೆ ತಾಳಿಕೆ ಇರುವಂಥದ್ದು, ಶೆಲ್ಫ್ ಲೈಫ್ ಅತೀವ ಕಡಿಮೆ ಇರುವಂಥ ಒಂದು ಹಣ್ಣು ಅದು. ಅದನ್ನು ಹಣ್ಣಾಗಿ ಬಿರೀತದೆ, ಆ ಬಿರಿದ ಘಟ್ಟದಲ್ಲಿ ಅದನ್ನು ಜ್ಯೂಸ್ ಮಾಡಿದರೆ ಅದನ್ನು ಆ ಬೇಸಿಗೆಯಲ್ಲಿ ಬೆಲೆ ಬರುವುದು. ತುಂಬ ಜನ ಅದನ್ನು ಇಷ್ಟಪಟ್ಟು ಕುಡಿತಾರೆ. ಇಬ್ಬಡ್ಲ ಬೆಳೆಸಿದವನಿಗಿಂತ ಇಬ್ಬಡ್ಲವನ್ನು ಜ್ಯೂಸ್ ಮಾಡಿ ಮಾರಿದವ ಹೆಚ್ಚು ಆದಾಯ ಮಾಡಿಕೊಳ್ಳಬಹುದು. ಹೀಗೆ 10 ಹಲವು ಐಡಿಯಾಗಳನ್ನು ನಾವು ಯೋಚನೆ ಮಾಡಬೇಕು, ಗೆಳೆಯರ ಜೊತೆ ಚರ್ಚೆ ಮಾಡಬೇಕು, ಬಿಸ್ನೆಸ್ ಸೆನ್ಸ್ ಇರುವಂಥವರ ಜೊತೆ ಸಮಾಲೋಚನೆ ಮಾಡಬೇಕು. ನಮ್ಮಲ್ಲೇ ಇರುವಂಥ ಕೆಲವು ಸುಲಭ ಲಭ್ಯವಂಥ ವಸ್ತುಗಳಲ್ಲಿ ನಾವು ಆದಾಯವನ್ನು ಹೆಚ್ಚಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದಾಯ ಹೆಚ್ಚು ಮಾಡಬೇಕು ಅಂದರೆ ಮೌಲ್ಯವರ್ಧನೆ ಒಂದೇ ದಾರಿ ಅಂತೇನಿಲ್ಲ, ನಷ್ಟ ತಡೆ ಮಾಡುವಂಥದ್ದು ಕೂಡ ಆದಾಯ ವರ್ಧನೆಗೆ ದಾರಿ. ಸಾಗರದಲ್ಲಿ ನಾಗೇಂದ್ರ ಸಾಗರ್ ಹೇಳುವ ಒಬ್ಬರು ಕೃಷಿಕರು ಹಲವು ಥರದ ಉದ್ಯಮಿಗಳಲ್ಲಿ ಕೈ ಹಾಕಿದ್ದಾರೆ. ಅವರು ಡ್ರೈಯರನ್ನು ತರಿಸಿ ಮಾರ್ತಾ ಇದ್ದಾರೆ, ಈವರೆಗೆ 100 ಡ್ರೈಯರ್ ಮಾರಿದ್ದಾರೆ. ಡ್ರೈಯರ್ ಇರೋದ್ರಿಂದ ನಮ್ಮ ಕೃಷಿಕರು ಅವರಲ್ಲಿ ಬೆಳೆಯುವ ಹಣ್ಣು ತೆಂಗಿನಕಾಯಿಯಿಂದ ಶುರು ಮಾಡಿ ಮಾವಿನ ಹಣ್ಣಿನವರೆಗೆ ಅದನ್ನು ಒಣಗಿಸಿ ಬೇರೆ ಬೇರೆ ರೂಪಕ್ಕೆ ತಂದು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾಗೇಂದ್ರ ಸಾಗರ್ ಅವರ ಪ್ರೇರಣೆ ಮತ್ತು ಅವರಿಂದ ಡ್ರೈಯರ್ ಪಡೆದು ಕನಿಷ್ಠ 30-40 ಮಂದಿ ಕೃಷಿಕರು, ಕೃಷಿ ಮಹಿಳೆಯರು ಆದಾಯ ವರ್ಧನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ, ಇದರ ಬಗ್ಗೆ ನಾವು ಯೋಚನೆ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಕೃಷಿಯಲ್ಲಿರುವವರು ಕೂಡ ಆಶಾವಾದವನ್ನು ಇಟ್ಟುಕೊಂಡು ಆದಾಯ ವರ್ಧನೆ ಮಾಡುವಂಥದ್ದು ಖಂಡಿತ ಸಾಧ್ಯ ಇದೆ. ಅಂದು ಮತ್ತು ಇಂದಿನ ತಮ್ಮ ಕೃಷಿ ಬದುಕಿನ ಬಗ್ಗೆ ಉಳ್ಳಾಲ ತಾಲೂಕಿನ ಕೃಷಿಕ ಮಂಜುನಾಥ ಮೂಲ್ಯ ಅವರು ಹೇಳಿದ್ದು ಹೀಗೆ. ನಾವು 10-17 ವರ್ಷದಿಂದ 5ನೇ ಕ್ಲಾಸ್ ಶಾಲೆಯನ್ನು ಕಲಿತು ನಾನು ಮನೆಯಲ್ಲಿ ಇದ್ದು ತಂದೆಯವರ ಜೊತೆ ಬೇಸಾಯದ ಆಸಕ್ತಿ ನನ್ನಲ್ಲಿತ್ತು. ಆ ಕಾಲದಲ್ಲಿ ದನಿಗಳ ಆಧೀನದಲ್ಲಿ ಇದ್ದಂತ ಜಮೀನು, ಅವರಿಗೆ ಗೇಣಿ ಎಂಬ ಒಂದು ಇದು ಇತ್ತು, ಇಷ್ಟು ಸ್ಥಳಕ್ಕೆ ಇಷ್ಟು ಗೇಣಿ ಎಂದು. ಅದನ್ನು ಕೊಟ್ಟವನಿಗೆ ಮಾತ್ರ ಆ ಜಮೀನನ್ನು ಸಾಗುವಳಿ ಮಾಡುವಂತ ಹಕ್ಕಿರುವುದು. ಅವನು ಒಂದು ವೇಳೆ ಆ ವಾಯ್ದಕ್ಕೆ ಸರಿಯಾಗಿ ಪಾವತಿಸದ ದಿವಸ ಅವನು ಆ ಜಾಗವನ್ನು ಬಿಟ್ಟು ಬಿಡುವಂತ ಪದ್ಧತಿ ಇತ್ತು. ಅಂತಹ ಸಮಯದಲ್ಲಿ ಆ ಕಷ್ಟ ಕಾಲದಲ್ಲಿ ನಾವು ಅದನ್ನು ಎಷ್ಟು ಕಷ್ಟವಾದರೂ ಅದನ್ನು ಬೇಸಾಯ ಮಾಡಿ ಅದರಲ್ಲಿ ನಷ್ಟ ಆದರೂ 1 ವರ್ಷದ ಅವರಿಗೆ ಸಂದಾಯ ಮಾಡುವಂತಹ ಎಲ್ಲ ಗೇಣಿ ಎಂಬಂತಹ ಆ ಪದದಿಂದ ಅವರಿಗೆ ಯಾವ ರೀತಿಯಲ್ಲಿ ಸಂದಾಯ ಮಾಡಬೇಕು ಅದನ್ನೆಲ್ಲ ನಾವು ಸಂದಾಯ ಮಾಡಿ ಆ ಜಮೀನನ್ನು ಇಷ್ಟರ ತನಕ 72ನೇ ಇಸವಿಯಲ್ಲಿ ಕಾಯಿದೆ ಬಂತು. ಒಕ್ಕಲ್ ಮಸೂದೆ ಅಂದರೆ ಉಳುವ ಒಣೆ ಹೊಲದೊಡೆಯ ಎಂಬ ಒಂದು ಪದ್ಧತಿ ಬಂತು. ಅದರ ನಂತರ ನಮಗೆ ಸ್ವಲ್ಪ ಕ್ಷೇಮ ಆದರೂ ಅಷ್ಟರ ತನಕ ದನಿಯವರ ಆಳಾಗಿ ನಾವು ಬದುಕಿದವರು. ಆ ಕಾಲದಲ್ಲಿ ಜಮೀನನ್ನೆಲ್ಲ ಬೇಸಾಯ ಮಾಡಿ ಎಷ್ಟು ಕಷ್ಟವಾದರೂ ಸಾಲವೋ ಏನೋ ಮೂಲವೋ ಏನೋ ಮಾಡಿ ಅವರಿಗೆ ಸಂದಾಯ ಆಗಬೇಕಾದಂತ ಎಲ್ಲ ಆ ಗೇಣಿಯನ್ನು ಕೊಟ್ಟು ನಾವು ಇಷ್ಟರ ತನಕ ಸಾಗುವಳಿಯ ಅನುಭವದಲ್ಲೇ ಇದ್ದು ನಾವು ಅವಲಂಬಿಸಿ ಬಂದವರು. ಅದನ್ನು ನಾವು ಕೈ ಬಿಡಲಿಲ್ಲ, ನಮ್ಮನ್ನು ಅದು ಕೈ ಬಿಡಲಿಲ್ಲ. ಯಾಕೆಂದ್ರೆ ನಮಗೆ ಅದರಲ್ಲಿ ವಿಶ್ವಾಸ. ಒಂದು ವೇಳೆ ಅದರಲ್ಲಿ ಕಷ್ಟ ನಷ್ಟ ಎಲ್ಲವೂ ಅನುಭವಿಸಿ ಬೆಳಿಗ್ಗೆಯಿಂದ ಸಾಯಂಕಾಲ ಸಿಕ್ಕದ ಲಾಭ ಅಲ್ಲದಿದ್ದರೂ ಅದನ್ನು ನಾವು ನಂಬಿಕೊಂಡವರು. ತೆಂಗು ಅಡಿಕೆ ಭತ್ತದ ಕೃಷಿ ಇಷ್ಟರ ತನಕ ಮಾಡಿಕೊಂಡು ಬಂದವನು ನಾನು. ಕಾಡು ಪ್ರಾಣಿಗಳ ಹಾವಳಿಯಿಂದ ಭತ್ತದ ಕೃಷಿ ಮಾಡಲಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಯಾಕೆಂದ್ರೆ ಪ್ರಜೆಯನ್ನು ಸಿಕ್ಕಬಹುದು ಎಂಬ ವಿಶ್ವಾಸದಿಂದ ಮಾಡಿದರೂ ಕೂಡ ಆ ಪ್ರಾಣಿಗಳ ಕಾಟದಿಂದ ನಮಗೇನು ಪ್ರಯೋಜನ ಸಿಗುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಈಗ ಬೇಸಾಯವೇ ಬೇಡ ಅಂತ ಮಾತು ಅವರಿಂದ ಬರುತ್ತಾ ಇದೆ. ಇನ್ನು ಅದನ್ನು ಬಿಡುವುದಕ್ಕೆ ಮನಸ್ಸು ಬರುವುದಿಲ್ಲ ಅಷ್ಟೇ. ಬರೇ ಯಂತ್ರೀಕರಣ ಇದ್ದರೆ ಸಾಕಾಗುವುದಿಲ್ಲ. ಯಾಕೆಂದ್ರೆ ಅದರ ಹಿಂದಿಗೆ ಮನುಷ್ಯನೊಬ್ಬ ಅಳವಡಿಸುವುದಕ್ಕೆ ಬೇಕೇ ಬೇಕು. ಆದ ಕಾರಣ ನಮ್ಮಿಂದಲೇ ಸಾಧ್ಯವಿದ್ದರೆ ಅದರಲ್ಲಿ ಲಾಭದಾಯಕ ಉಂಟು. ಕೃಷಿಕ ಮಾರಾಟಗಾರನೂ ಹೌದು, ಗ್ರಾಹಕನೂ ಹೌದು. ಈ ಎರಡು ವಿಭಾಗಗಳಲ್ಲೂ ಅವನಿಗೆ ಎದುರಾಗುವ ಸವಾಲುಗಳ ಕುರಿತು ಅಡ್ಡೂರು ಕೃಷ್ಣರಾವ್ ಅವರು ಹೀಗೆ ಹೇಳುತ್ತಾರೆ. ಗ್ರಾಹಕರಾಗಿ ಮತ್ತು ಮಾರಾಟಗಾರರಾಗಿ ಏನೆಲ್ಲ ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ ಅಂತ ನಾವು ಸ್ವಲ್ಪ ಗಮನಿಸಿದ್ರೆ ನಮ್ಗೆ ಕಂಡು ಬರುವಂತದ್ದು, ಅವರು ಈಗ ಗ್ರಾಹಕರಾಗಿ ಅವರು ಬೀಜ, ಗಿಡಗಳು, ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳು, ಕೀಟನಾಶಕಗಳು, ಯಂತ್ರೋಪಕರಣಗಳು ಇದನ್ನೆಲ್ಲ ಖರೀದಿ ಮಾಡ್ತಾರೆ. ಈಗ ಬೀಜದ್ದು ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನಾನೇ ಒಂದು 3 ವರ್ಷದ ಮುಂಚೆ ಕೇರಳದ ಒಂದು ನರ್ಸರಿಯಿಂದ ಪ್ಯಾಷನ್ ಫ್ರೂಟ್ ಪರ್ಪಲ್ ಅಂದ್ರೆ ನೇರಳೆ ಬಣ್ಣದ್ದು ಬೀಜಗಳನ್ನ ತರಿಸಿದ್ದೆ. ಅದರ ಬೆಲೆ ಕೇಳಿದ್ರೆ 10 ಬೀಜಗಳಿಗೆ 600 ರೂಪಾಯಿ. ಅಂದ್ರೆ ಒಂದೊಂದು ಬೀಜಕ್ಕೆ ಎಷ್ಟು ಬೆಲೆ ಆಯ್ತು ಅನ್ನೋದನ್ನ ನೀವು ಆಲೋಚನೆ ಮಾಡಿ. ಅದರಲ್ಲಿ ಒಂದು ಹುಟ್ಟಲಿಲ್ಲ. ಇಂಥ ಅನ್ಯಾಯ ರೈತರಿಗೆ ಆಗ್ತಾನೆ ಇರ್ತದೆ. ಇನ್ನು ಗಿಡಗಳ ವಿಷಯಕ್ಕೆ ಬಂದ್ರೆ ನನ್ನದೇ ಇನ್ನೊಂದು ಉದಾಹರಣೆ. ಇಲ್ಲಿ ಮಂಗಳೂರಿನಲ್ಲಿ ಹಲಸೊಬ್ಬ ಮಾಡಿದಾಗ, ಅದು ಪಿಲಿಕುಳದ ಹಲಸೊಬ್ಬದಲ್ಲಿ ಹಾಗೂ ಮಂಗಳೂರಿನ ಬಾಳಂಬಟ್ ಹಾಲ್ನಲ್ಲಿ ಆದ ಹಲಸೊಬ್ಬದಲ್ಲಿ ಒಬ್ಬರು ರಿಪ್ಪನ್ಪೇಟೆಯ ನರ್ಸರಿಯವರು ಬಂದು ಒಂದು ಹಲಸಿನ ತಳಿಯನ್ನು ಅವರು ಮಾರಾಟ ಮಾಡ್ತಾ ಇದ್ರು. ಬೇರೆ ಬೇರೆ ತಳಿಗಳನ್ನು ಕೊಡ್ತಾ ಇದ್ರು, ಅವೆಲ್ಲ ಘಟ್ಟದ ಮೇಲಿನ ತಳಿಗಳು. ಇಲ್ಲಿ ಅದು ಬೆಳೀತದ ಅಂತ ಕೇಳಿದ್ರೆ ಖಂಡಿತವಾಗಿ ಬೆಳೀತದೆ. ಈಗ ನಾನು ಹೊಸ ತಳಿ ಮಾಡಿದ್ದೇನೆ, ಇದು ವರ್ಷಕ್ಕೆ 2 ಸಲ ಫಲ ಕೊಡ್ತದೆ ಅಂತ ಎಲ್ಲ ಅವರು ಹೇಳಿದ್ರು. ನಾನೇ ಅವರಿಂದ ಒಂದು ಸಸಿಗೆ 350 ರೂಪಾಯಿ ಕೊಟ್ಟು ಖರೀದಿ ಮಾಡಿ ನೆಟ್ಟು ಅದಕ್ಕೆ ಈಗ 5 ಬೇಸಿಗೆಯಲ್ಲಿ ನೀರು ಹಾಕಿದ್ದೆ ಬಂತು, ಇಲ್ಲಿವರೆಗೆ ಒಂದು ಫಲ ಹುಟ್ಟಲಿಲ್ಲ. ಅಂದ್ರೆ ಘಟ್ಟದ ಮೇಲಿನ ಎಲ್ಲ ತಳಿಗಳು ಇಲ್ಲಿಗೆ ಅವರು ಕಸಿ ಕಟ್ಟಿ ಕೊಟ್ಟರು ಸಮೇತ ಅದು ಹೊಂದುವುದಿಲ್ಲ ಅನ್ನೋದು ಇದರಿಂದ ಕಲಿಬೇಕಾದಂತಹ ಪಾಠ. ಇನ್ನು ರೈತರು ಖರೀದಿ ಮಾಡುವ ಗೊಬ್ಬರದಲ್ಲಂತೂ ಅವರಿಗೆ ಮತ್ತೆ ಮತ್ತೆ ಅವರಿಗೆ ಮೋಸ ಆಗ್ತಾ ಇರ್ತದೆ. ಈಗ ರಾಸಾಯನಿಕ ಗೊಬ್ಬರದಲ್ಲಿ ಒಂದು ಉದಾಹರಣೆ ತಗೊಳ್ಳಿ, ಮುರಿಯೇಟ್ ಆಫ್ ಪೊಟ್ಯಾಶ್ ಅಂತ ಇದೆ. ಅದರ ಬಣ್ಣ ತಿಳಿಗೆಂಪು ಇರ್ತದೆ ಅಥವಾ ತಿಳಿ ಕೇಸರಿ ಇರ್ತದೆ. ಸಾದಾ ಉಪ್ಪಿಗೆ ಬಣ್ಣವನ್ನ ಬೆರೆಸಿ ಅದನ್ನು ಮುರಿಯೇಟ್ ಆಫ್ ಪೊಟ್ಯಾಶ್ ಅಂತ ಹೇಳಿ ಮಾರಿದ ಹಲವಾರು ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು ಸಾವಯವ ಗೊಬ್ಬರದ ವಿಷಯ ಮಾತಾಡಿದ್ರೆ ಮೀನು ಗೊಬ್ಬರ ಅಂತ ಹೇಳ್ತಾರೆ. ಅದರಲ್ಲಿ ಮೀನು ಗೊಬ್ಬರ ಅಂಶ ಏನೋ ಸ್ವಲ್ಪ ಇರಬಹುದು, ಆದ್ರೆ ಅದರಲ್ಲಿ ಮರಳು ಇರುವುದೇ ಜಾಸ್ತಿ. ಇನ್ನು ಕುರಿ ಗೊಬ್ಬರ ಅಂತ ಯಾರ್ಯಾರೋ ಘಟ್ಟದ ಮೇಲಿನಿಂದ ಎಲ್ಲ ತಂದು ಕೊಡ್ತಾರೆ, ಅದರಲ್ಲಿ ಕುರಿಯ ಗೊಬ್ಬರದ ಅಂಶಕ್ಕಿಂತ ಮಣ್ಣು ಇರುವುದೇ ಜಾಸ್ತಿ. ಇನ್ನು ಯಂತ್ರೋಪಕರಣಗಳ ವಿಷಯಕ್ಕೆ ಬಂದ್ರೆ, ತೆಗೆದುಕೊಳ್ಳುವಾಗ ಅದನ್ನ ಖರೀದಿ ಮಾಡುವಾಗ ರೈತರು ಬಹಳ ಜಾಗ್ರತೆ ಇರಬೇಕು. ಆದ್ರೆ ಜಾಗ್ರತೆ ಇದ್ರೂ ಸಮಸ್ಯೆಗಳು ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಯಂತ್ರಗಳಿಗೆ ಮಾರಾಟ ನಂತರದ ಸೇವೆ ಇರುವುದಿಲ್ಲ ಅಥವಾ ಬಿಡಿ ಭಾಗಗಳು ಸಿಕ್ಕುವುದಿಲ್ಲ. ಕೆಲವು ವರ್ಷಗಳ ಮುಂಚೆ ಚೀನಾದ ಒಂದು ಕಂಪನಿ ಅದರ ಪವರ್ ಟಿಲ್ಲರ್ ಅನ್ನು ರೈತರು ಖರೀದಿ ಮಾಡಿದ್ರು. ಅವರು 1 ತಿಂಗಳು ಸಹಿತ ಅದನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಡಿಮೆ ಬೆಲೆ ಅಂತ ಖರೀದಿ ಮಾಡಿದ್ದಕ್ಕೆ ಅವರು ತಲೆ ಚಚ್ಚಿಕೊಳ್ಬೇಕಾಯ್ತು. ಅವರಿಗೆ ಮಾರಾಟ ಮಾಡಿದ ಡೀಲರು, ಅದು ನನ್ ಗೊತ್ತಿಲ್ಲ, ರಿಪೇರಿ ಎಲ್ಲ ಅದು ಚೀನಾದವರೇ ಮಾಡ್ಬೇಕಂತ ಹೇಳಿ ಕೂತ್ಕೊಂಡ. ಇಂಥ ಮೋಸಗಳಾಗ್ತದೆ. ಸ್ವಲ್ಪ ಕಡಿಮೆ ಬೆಲೆ ಅಂತ ಹೇಳಿ ಏನಾದ್ರು ಜಾಗ್ರತೆ ಮಾಡದೇ ಇದ್ರೆ, ಈಗ ನಾನೇ ಒಂದು ಎಣ್ಣೆ ತೆಗೆಯುವ ಯಂತ್ರ ಅಂತೇಳಿ ಖರೀದಿ ಮಾಡಿದ್ದೇನೆ, 10,000 ರೂಪಾಯಿದು. ಈಗ 2 ವರ್ಷ ಆಗ್ತಾ ಬಂತು. ಅದರಲ್ಲಿ ಈಗ ಕೊಬ್ಬರಿಯ ಚೂರುಗಳನ್ನು ಹಾಕಿಕೊಂಡ್ರೆ ಅದು ಆ ಯಂತ್ರದೊಳಗೆ ಸಿಕ್ಕಿಕೊಳ್ತದೆ. ತೆಂಗಿನೆಣ್ಣೆ ತೆಗಿಲಿಕ್ಕೆ ಕೊಬ್ಬರಿ ಮಾಡಿ ಸಣ್ಣ ಸಣ್ಣ ಚೂರು ಮಾಡಿ ಹಾಕಬೇಕು. ಅದು ಸಿಕ್ಕಿಕೊಂಡ್ರೆ ಮತ್ತೆ ಯಂತ್ರ ತಿರುಗುವುದೇ ಇಲ್ಲ, ಅದರಿಂದ ಕಿವಿ ಸಿಡಿದು ಹೋಗುವಂತ ಸದ್ದು ಬರ್ತದೆ. ಅದನ್ನು ಸರಿ ಮಾಡ್ಲಿಕ್ಕೆ ಡೀಲರ್ ಮಳಿಗೆಯಿಂದಲೇ ಟೆಕ್ನಿಷಿಯನ್ ಬರಬೇಕಾಗ್ತದೆ. ಇನ್ನು ಅದರಲ್ಲಿ ಬರುವ ತೆಂಗಿನೆಣ್ಣೆ ಅದರದ್ದು ಬಣ್ಣ ಕಂದು, ಅದನ್ನ ನಾವು ಅಡಿಗೆಗೆ ಅಥವಾ ಬೇರೆ ಯಾವುದೇ ಉದ್ದೇಶಕ್ಕೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೀಪ ಹಚ್ಚಲಿಕ್ಕೆ ಉಪಯೋಗಿಸ್ಕೊಳ್ಬಹುದಷ್ಟೇ. ಇನ್ನು ಅದು ಎಣ್ಣೆ ಹಿಂಡುವುದಂತೂ ಬಹಳ ನಿಧಾನ, ನಿಮ್ಗೆ ಒಂದು ಲೋಟ ಎಣ್ಣೆ ಸಿಗಬೇಕಾದ್ರೆ ಸುಮಾರು 1 ಗಂಟೆ ಕೆಲಸ ಆಗ್ತದೆ. ಹೀಗೆ ಯಾವುದೇ ಯಂತ್ರ ತೆಗೆದುಕೊಳ್ಳುವಾಗ ಅವರ ಮಾತುಗಳನ್ನೇ ನಂಬಿ ನಾವು ತೆಗೆದುಕೊಂಡ್ರೆ ನಾವು ಕೊನೆಗೆ ತುಂಬಾ ತೊಂದರೆಗೆ ಸಿಕ್ಕಿ ಹಾಕಬೇಕಾಗ್ತದೆ ರೈತರಾಗಿ. ಹಾಗೆ ಡ್ರಿಪ್ ಇರಿಗೇಷನ್ ನಲ್ಲಿಯೂ ಹಾಗೆ ಫಿಲ್ಟರ್ನ ಸಮಸ್ಯೆಗಳು ಸುಮಾರು ಇರ್ತಾವೆ, ಡ್ರಿಪ್ ಪೈಪ್ಗಳ ಸಮಸ್ಯೆಗಳು ಇರ್ತವೆ. ಇದೆಲ್ಲ ಗ್ರಾಹಕರಾಗಿ ರೈತರು ಅನುಭವಿಸುವಂತಹ ಕೆಲವು ಸಮಸ್ಯೆಗಳ ಉದಾಹರಣೆಗಳಾದ್ರೆ, ಇನ್ನು ರೈತ ಮಾರಾಟಗಾರನಾಗಿ ಅವನು ಮಾರುಕಟ್ಟೆಗೆ ಬಂದಾಗ ಏನಾಗ್ತದೆ ಬಗ್ಗೆ ಎಷ್ಟು ನಾವು ಮಾತಾಡಬಹುದು. ಆದ್ರೆ ರೈತರ ಶೋಷಣೆ ನಡೀತಾನೆ ಇದೆ. ಈಗ ಉದಾಹರಣೆಗೆ ರೈತರ ಉತ್ಪನ್ನಗಳ ಖರೀದಿ ಮಾಡುವಾಗ ದಲ್ಲಾಳಿಗಳಿರಲಿ ಅಥವಾ ವ್ಯಾಪಾರಿಗಳಿರಲಿ ಭಾರಿ ಮೋಸ ಮಾಡ್ತಾರೆ. ಈಗ ಕೊಬ್ಬರಿದೆ ತೆಗೆದುಕೊಳ್ಳಿ ನೀವು, ಇತ್ತೀಚೆಗಿನ ಉದಾಹರಣೆ, ಕೊಬ್ಬರಿಯ ಬೆಲೆ ಇಳಿತಾ ಇತ್ತು. ಅದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅದಕ್ಕೆ ಬಹಳ ಪ್ರತಿಭಟನೆಗಳೆಲ್ಲ ಆಯ್ತು. ಕೊನೆಗೆ ಕೇಂದ್ರ ಸರ್ಕಾರ ಕೊಬ್ಬರಿ ಬೆಳೆಯನ್ನ 2024 ಇದೇ ವರ್ಷದ ಫೆಬ್ರವರಿಯಿಂದ ಈ ತಿಂಗಳಿನಿಂದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು. ಅವರು ಹೇಳಿದ್ರು 1 ಕ್ವಿಂಟಾಲಿಗೆ 12,000 ರೂಪಾಯಿ. ಕೂಡಲೇ ನಮ್ಮ ಕರ್ನಾಟಕ ಸರ್ಕಾರ ಕೂಡ 1 ಕ್ವಿಂಟಾಲಿಗೆ ಆ 12,000 ರೂಪಾಯಿ ಅಲ್ಲದೆ ನಾವು 1,500 ಹೆಚ್ಚುವರಿಯಾಗಿ ಕೊಡ್ತೇವೆ ಅಂತ ಹೇಳಿದ್ರು. ಹೀಗೆ ಯಾವಾಗ ಬೆಂಬಲ ಬೆಲೆ 1 ಕ್ವಿಂಟಾಲಿಗೆ 13,500 ಘೋಷಣೆ ಆಯ್ತಾ, ಆಗ ನೋಡಿ ತುಮಕೂರು ಮಾರುಕಟ್ಟೆಯಲ್ಲಿ ಏನಾಯ್ತು ಅನ್ನೋದನ್ನ ಒಬ್ರು ದಾಖಲಿಸಿದ್ದಾರೆ. ಹೀಗೆ ಬೆಂಬಲ ಬೆಲೆಯ ಘೋಷಣೆ ಆದ ಕೂಡಲೇ ಅಲ್ಲಿ 8,000 ರೂಪಾಯಿ ಕ್ವಿಂಟಾಲಿಗೆ ಖರೀದಿ ಆಗ್ತಾ ಇದ್ದಂತ ಕೊಬ್ಬರಿಯ ಬೆಲೆಯನ್ನು 10,000 ರೂಪಾಯಿಗೆ ಏರಿಸಿದ್ರು ಕ್ವಿಂಟಾಲಿಗೆ. ಆದ್ರೆ ಕೆಲವು ದಿನಗಳಲ್ಲಿ ಸುದ್ದಿ ಬಂತು, ಖರೀದಿ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಮಾಡುವುದನ್ನ ಮುಂದೂಡಲಾಗಿದೆ ಅಂತೇಳಿ. ಅದಾದ ಕೂಡಲೇ ನೋಡಿ ಪುನಃ 10,000 ರೂಪಾಯಿಗಳಿಂದ ಕುಂಟಾಲಿಗೆ ಅದನ್ನ 8,000 ರೂಪಾಯಿಗೆ ಇಳಿಸಿದ್ರು. ಅಂದ್ರೆ ಈ ಮಧ್ಯವರ್ತಿಗಳು ಹಾಗೂ ವ್ಯಾಪಾರಿಗಳು ಎಷ್ಟು ಆಟ ಆಡ್ತಾರೆ ಅನ್ನೋದಕ್ಕೆ ಇದು ಒಂದು ಇತ್ತೀಚೆಗಿನ ಉದಾಹರಣೆ. ಸೊಪ್ಪು ತರಕಾರಿಯನ್ನು ಕೊಂಡೋಗಿ 100 ಕಟ್ಟನ್ನು ಕೊಟ್ರೆ ಅದರಲ್ಲಿ ಪಾವತಿ ಮಾಡೋದು, ಹಣ ಪಾವತಿ ಮಾಡೋದು 80 ಕಟ್ಟುಗಳಿಗೆ ಮಾತ್ರ, ಉಳಿದ 20 ಕಟ್ಟು ಅದು ಡ್ಯಾಮೇಜ್ ಅಂತೇಳಿ. ಹಾಗೆ ಕೆಲವು ವರ್ಷದ ಮುಂಚೆ ಒಬ್ರು ಸಕಲೇಶ್ಪುರದ ರೈತರು, ಅವರು ಟಿಶ್ಯೂ ಕಲ್ಚರ್ ಬಾಳೆ ಬೆಳೆಸಿದ್ರು, ತುಂಬಾ ಗೊನೆಗಳಾದವು, ಅದಕ್ಕೆ ಸಕಲೇಶ್ಪುರದಲ್ಲಿ ಮಾರುಕಟ್ಟೆ ಇಲ್ಲ ಅಂತ ಮಂಗಳೂರಿಗೆ ತಂದ್ರು. ಇಲ್ಲಿ ತಂದ್ರೆ 20% ತೂಕದಲ್ಲಿ ಡ್ಯಾಮೇಜ್ ಅಂತ ಕಡಿತ ಮಾಡಿದ್ರು. ಆಮೇಲೆ ತೂಕದಲ್ಲಿ ಸಮೇತ 20% ಕಡಿಮೆ ತೋರಿಸ್ತಾ ಇತ್ತು ಅವ್ರದ್ದು. ಒಟ್ಟಿಗೆ ರೈತನಿಗೆ ತೂಕದಲ್ಲಿ 40% ಮೋಸ. ಇವರು ರೈತ ವೇಬಿಲ್ ಅನ್ನು ತೋರಿಸಿದಾಗ ಕೊನೆಗೆ ಹಾಗಾದ್ರೆ ಕಾಂಪ್ರಮೈಸ್ ಮಾಡುವ ಆಯ್ತಾ, 10% ಕಡಿಮೆ ನಿಮ್ಮ ತೂಕದಲ್ಲಿ ಅಂತ ಅಂದ್ರೆ ಒಟ್ಟಿಗೆ 30% ತುಪ್ಪಿ ಹಾಕ್ಲೇಬೇಕಂತೇಳಿ. ಚೆಕ್ ಪೋಸ್ಟ್ ಗಳಲ್ಲಿ ಶೋಷಣೆ ಅಂತೂ ಅದು ಬಹಳ ಹಿಂಸೆ ಕೊಡ್ತದೆ ರೈತರಿಗೆ. ಹೀಗೆ ರೈತರು ಗ್ರಾಹಕರಾಗಿ ಹಾಗೂ ಮಾರಾಟಗಾರರಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಪ್ರತಿ ಹಂತದಲ್ಲಿ ಅವರು ಅತ್ಯಂತ ಎಚ್ಚರದಿಂದ ಇರಬೇಕಾಗ್ತದೆ. ಸಂಘಟನೆಯಿಂದ ಕೃಷಿಕ ಹೇಗೆ ತನ್ನನ್ನು ತಾನು ಬಲಪಡಿಸಿಕೊಳ್ಳಬಹುದೆಂದು ಹೇಳುತ್ತಾರೆ ಬಂಟಕಲ್ಲು ರಾಮಕೃಷ್ಣ ಶರ್ಮಾ. ಈಗ ರೈತ ಸಂಘಟನೆಗಳಂದ್ರೆ ರೈತರದ್ದು ಒಳ್ಳೆಯ ಸಂಘಟನೆಗಳಾದ್ರೆ ಮಾತ್ರ ಪ್ರಯೋಜನ ಆಗುವಂತದ್ದು. ಯಾಕೆಂತ ಹೇಳಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡುವಂತ ಸಂಘಟನೆಗಳು, ಕೆಟ್ಟದ್ದು ಮಾಡುವಂತ ಸಂಘಟನೆಗಳು ಒಟ್ಟಾದ್ರೆ ಅದರಿಂದ ಇಡೀ ಸಮಾಜಕ್ಕೆ ತೊಂದರೆ. ಆದ್ರೆ ಪರೋಪಕಾರ ಮಾಡುವಂತಹದ್ದು, ಒಳ್ಳೆ ಕೆಲಸ ಮಾಡುವಂತಹದ್ದು, ಇನ್ನೊಬ್ಬರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಸಂಘಟನೆಗಳಿದ್ರೆ ಅದರಿಂದ ಎಲ್ರಿಗೂ ಪ್ರಯೋಜನ ಆಗ್ತದೆ. ಹಾಗಾಗಿ ಸಂಘಟನೆ ಒಳ್ಳೆ ಸಂಘಟನೆ ಆದ್ರೆ ಮಾತ್ರ ಪ್ರಯೋಜನ ಇಡುವಂತಹದ್ದು ಒಂದು ಅಂಶ. ಇನ್ನೊಂದು ಏನಂತ ಹೇಳಿದ್ರೆ ಈ ರೈತ ಸಂಘಟನೆಗಳು ಶಾಲೆಯ ರೀತಿಯಲ್ಲಿ ಕೆಲಸ ಮಾಡ್ಬೇಕು. ಈಗ ಶಾಲೆಯಲ್ಲಿ ಏನಂತ ಹೇಳಿದ್ರೆ ವಿದ್ಯಾಭ್ಯಾಸ ಕೊಡುವಂತಹದ್ದು, ಹಾಗೆ ಈ ರೈತರಿಗೆ ಕೃಷಿಯ ಬಗ್ಗೆ ಶಿಕ್ಷಣ ನೀಡುವಂತ ಸಂಘಟನೆ ಆದ್ರೆ ಅದರಿಂದ ರೈತರಿಗೆ ತುಂಬಾ ಪ್ರಯೋಜನ ಆಗ್ತದೆ. ಹಾಗೆ ಇದು ಈ ಸಂಘಟನೆ ಅಂತ ಹೇಳುವಂತಹದ್ದು ಈ ಏನಂತ ಹೇಳಿದ್ರೆ ಈ ವಿಷಯಗಳು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವುದಿಲ್ಲ. ಆದ್ರೆ ಇನ್ನೊಬ್ರು ಹೇಳಿದಾಗ ಒಂದು ನಿಮಿಷದಲ್ಲಿ ಆ ವಿಷಯ ಗೊತ್ತಾಗ್ತದೆ. ಹಾಗಾಗಿ ಈ ಸಂಘಟನೆ ಹೇಳುವಂತಹದ್ದು ಬಹಳ ಪ್ರಯೋಜನ ಇರುವಂತಹದ್ದು. ಇವತ್ತು ವ್ಯಾಪಾರ ಮಾಡುವಾಗ ಸಹ ಹಾಗೆ ಈ ಸಂಘಟನೆ ಹೇಳುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಈಗ ಸಹಕಾರಿ ತತ್ವದಲ್ಲಿ ಈ ಸಂಘಟನೆಯನ್ನು ಮಾಡಿದ್ರೆ ಎಲ್ಲ ರೈತರಿಗೂ ಅದರಲ್ಲಿ ಲಾಭ ಆಗ್ತದೆ. ಉದಾಹರಣೆಗೆ ಇವತ್ತು ಕ್ಯಾಂಪ್ಕೋ ಹೇಳುವಂತಹ ಒಂದು ಸಂಸ್ಥೆ ಅಡಿಕೆಯಲ್ಲಿ ಒಳ್ಳೆಯ ಒಂದು ಬೆಲೆಯನ್ನು ನಿಗದಿ ಮಾಡಿದೆ. ಆ ರೀತಿಯಲ್ಲಿ ಪ್ರಯೋಜನ ಆಗ್ತದೆ. ಇನ್ನೊಂದು ನಾವು ಕೃಷಿ ಕ್ಷೇತ್ರದಲ್ಲಿ ನೋಡ್ತಾ ಇರುವಂತಹದ್ದು ಏನು ಅಂತ ಹೇಳಿದ್ರೆ 99% ಜನರು ಕೃಷಿಯಲ್ಲಿ ತಪ್ಪು ಮಾಡ್ತಾರೆ. ಇದರಿಂದ 99% ಜನರು ತಪ್ಪು ಪದ್ಧತಿಯನ್ನು ಅಳವಡಿಸ್ತಾರೆ. ಅಂದ್ರೆ 99% ಜನರು ತಪ್ಪು ಮಾಹಿತಿ ನೀಡ್ತಾರೆ, 99% ಜನರು ಇದರಿಂದ ತಪ್ಪು ಪದ್ಧತಿಯಲ್ಲಿ ಕೃಷಿ ಮಾಡ್ತಾರೆ. ಹೀಗಾಗಿ ಕೃಷಿ ಇಡೀ ನಷ್ಟ ಆಗ್ತಾ ಇದೆ. ಅದೇ ಆದ್ರೆ ಈ ಸಂಘಟನೆ ಇದ್ರೆ ಅದರ ಮೂಲಕ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರೆ ಎಲ್ಲ ಕೃಷಿಕರಿಗೆ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು. ಉದಾಹರಣೆಗೆ ನಾವು ನೋಡ್ತೇವೆ, ಒಂದು ತೆಂಗಿನ ಮರದಲ್ಲಿ ರೈತರಿಗೆ ಸರಿಯಾಗಿ ಮಾಡಿದ್ರೆ 200 ಕಾಯಿ ಬರ್ತದೆ. ಆದ್ರೆ ನಾವು ನೋಡ್ತೇವೆ ಒಟ್ಟಾರೆ ಮಾಡುವಂತಹ ರೈತರು ಒಂದು 10 ಕಾಯಿ, 20 ಕಾಯಿ, 30 ಕಾಯಿ ಈ ರೀತಿಯನ್ನು ಪಡೀತಾರೆ. ಅಷ್ಟು ಪ್ರಯೋಜನ ಈ ಸಂಘಟನೆಯ ಮೂಲಕ ಮಾಹಿತಿಯನ್ನು ಕೊಟ್ಟಾಗ ಅದನ್ನು ಪಡೆದುಕೊಂಡ್ರೆ ರೈತರಿಗೆ ಆಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆಗೆ ಎಲ್ಲರೂ ಬೆಲೆ ಕೊಡ್ತಾರೆ ಹೇಳುವಂತಹದ್ದು. ಇವತ್ತು ಜನರು ಸಹ ಬೆಲೆ ಕೊಡ್ತಾರೆ, ಅಧಿಕಾರಿಗಳು ಬೆಲೆ ಕೊಡ್ತಾರೆ, ಜನಪ್ರತಿನಿಧಿಗಳು ಬೆಲೆ ಕೊಡ್ತಾರೆ. ಹಾಗಾಗಿ ಸಂಘಟನೆಯ ಮೂಲಕ ಅವರ ಬೇಡಿಕೆಗಳು ಈಡೇರ್ತದೆ, ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಸಿಗಲಿಕ್ಕೆ ಈ ಸಂಘಟನೆಯಿಂದ ಸಾಧ್ಯ. ಆಮೇಲೆ ಸಂಘಟನೆಯನ್ನು ಕಟ್ಟುವುದು ಬಹಳ ಕಷ್ಟ, ಆದ್ರೆ ಸಂಘಟನೆಗೆ ಸೇರುವುದು ಬಹಳ ಸುಲಭ. ಹಾಗಾಗಿ ಜನರು ಒಳ್ಳೆಯ ಸಂಘಟನೆಗೆ ಸೇರಿದ್ರೆ ಅದರಿಂದ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಉಂಟು. ಕಡೆಯದಾಗಿ ನಾನು ಹೇಳುವಂತಹದ್ದು ಏನು ಅಂತ ಹೇಳಿದ್ರೆ, ರೈತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುವಂತಹದ್ದು ಈ ಸಂಘಟನೆ. ಆ ಸಂಘಟನೆ ಒಳ್ಳೆಯ ಸಂಘಟನೆ ಆಗ್ಬೇಕು, ಸಾತ್ವಿಕ ಸಂಘಟನೆ ಆಗ್ಬೇಕು. ಆ ಮೂಲಕ ನಾವು ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಬೇಕು, ಒಗ್ಗಟ್ಟಾಗ್ಬೇಕು. ಆಮೇಲೆ ಅನ್ಯಾಯವಾದಾಗ ಹೋರಾಟ ಮಾಡುವಂತಹ ಮನೋಭಾವವನ್ನು ತಾಳಿದ್ರೆ ಇವತ್ತು ನಮ್ಮ ದೇಶ ಕೃಷಿಯಲ್ಲಿ ಬಹಳ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಸಂಘಟನೆ ಮೂಲಕ ನಾವು ಬೇಡಿಕೆಯನ್ನು ಇಟ್ಟಾಗ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಎಲ್ಲರೂ ಪಾಲನೆ ಮಾಡ್ತಾರೆ. ಅದೇ ಒಬ್ರು ಹೋದಾಗ ಯಾವುದೇ ಒಂದು ಕೆಲಸ ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಿ ಆಗುದಿಲ್ಲ. ಯಾವುದೇ ಒಂದು ಕೆಲಸ ಇವತ್ತು ನಾವು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಿದ್ರೆ ಆ ಹೋರಾಟಗಳು ಯಶಸ್ವಿ ಆಗ್ತದೆ, ಅದೇ ವೈಯಕ್ತಿಕವಾಗಿ ಮಾಡಿದ್ರೆ ಯಶಸ್ವಿ ಆಗುದಿಲ್ಲ. ಹಾಗಾಗಿ ಸಂಘಟನೆಯ ಮೂಲಕ ಹೋರಾಟ ಮಾಡಿ ಎಲ್ಲ ರೈತರು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು. ಈಗ ಹೊಸ ಯೋಜನೆಗಳು ಬೇಕಂತಾದ್ರೆ ಇವತ್ತು ಬೇರೆ ಬೇರೆ ಈಗ 5 ಲಕ್ಷ ರೂಪಾಯಿಯನ್ನು 0% ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ. ಇಂಥದ್ದಕ್ಕೆಲ್ಲ ನಾವೀಗ 10 ಲಕ್ಷ ಬೇಕಾದ್ರೆ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರೆ ಸರ್ಕಾರ ಅದನ್ನು ಪಾಲಿಸ್ತಾರೆ ಅಥವಾ ಆ ಬಗ್ಗೆ ಆದೇಶ ಬರ್ತದೆ. ಅದೇ ರೈತರು ಒಬ್ಬೊಬ್ಬರಾಗಿ ಬೇಡಿಕೆ ಇಟ್ಟರೆ ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ಈ ರೀತಿ ಸರ್ಕಾರದಲ್ಲಿಯೂ ಸಾಕಷ್ಟು ಬದಲಾವಣೆಗಳನ್ನು ನಾವು ಸಂಘಟನೆ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಕೃಷಿಗೆ ತಂತ್ರಜ್ಞಾನದ ಅಳವಡಿಕೆಯ ಬಗ್ಗೆಯೂ ತಿಳಿದುಕೊಳ್ಳುವುದು ಅಗತ್ಯ. ಈ ಕುರಿತು ಸುರೇಶ ಬಲ್ನಾಡು ಅವರು ಹೀಗೆ ಹೇಳುತ್ತಾರೆ. ಮೊದಲನೇದಾಗಿ ತೋಟಕ್ಕೆ ಹೋಗಲಿಕ್ಕೆ ರಸ್ತೆ ಬೇಕೇ ಬೇಕು. ಏನು ನಾವು ಏನು ತೋಟದೊಳಗೆ ಏನು ಬೆಳೀತೇವೆ ಅಥವಾ ತೋಟದೊಳಗೆ ಏನು ಗೊಬ್ಬರ ಎಲ್ಲ ತಗೊಂಡು ಹೋಗ್ತೇವೆ, ಅಡಿಕೆ ತರಲಿಕ್ಕೆ, ಕಾಳುಮೆಣಸು ತರಲಿಕ್ಕೆ ಇಂಥದ್ದಕ್ಕೆಲ್ಲ ಅಡಿಕೆ ಹೊಸ ತೋಟ ಮಾಡುವರು ಮಾಡಿರ್ತಾರೆ ಅಥವಾ ಮಾಡಲೇಬೇಕು. ಹಳೆ ತೋಟದವರಿಗೂ ಸಣ್ಣ ಸಣ್ಣ ವೆಹಿಕಲ್ ಡಂಪರ್ಸ್ ಎಲ್ಲ ಹೋಗುವಾಗೆ ತೋಟದೊಳಗೆ ಲೆವೆಲ್ ಮಾಡಿದರೆ ಒಳ್ಳೆಯದಾಗ್ತದೆ. ಅದರೊಟ್ಟಿಗೆ ನೀರಾವರಿ ವ್ಯವಸ್ಥೆಯು ಆಗಿ ನಾವು ದಿವಸಕ್ಕೆ ಇಷ್ಟು ನೀರು ಅಂತ ಬಿಡುವಾಗ ವ್ಯವಸ್ಥೆ ಎಲ್ಲ ಮಾಡಲಿಕ್ಕಾಗ್ತದೆ, ಮಾಡಿದ್ದೇನೆ. ಆಮೇಲೆ ನಾವು ನೀರಾವರಿ ವ್ಯವಸ್ಥೆಯಲ್ಲಿ ದಿವಸಕ್ಕೆ 16-18 ಲೀಟ್ರ್ ಗಂಟೆಗೆ ಹೋಗುವಾಗ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಈಗ ಈ ಮೊಬೈಲ್ ಆ್ಯಪ್ ಮುಖಾಂತರ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಅಂತ ಮಾಡಿದ್ದೇವೆ. ಅದು ನಮಗೂ ಹೊಸ್ತು, ಈಗ ಒಂದು 4 ತಿಂಗಳಾಯ್ತಷ್ಟೇ. ನಮಗೆ ಏನು ತೋಟ ಇದು ವಾಲು ತಿರುಗಿಸಲಿಕ್ಕೆ ಅಥವಾ ಪಂಪ್ ರನ್ ಮಾಡಲಿಕ್ಕೆ ಎಲ್ಲಿಗೂ ತೋಟಕ್ಕೆ ಹೋಗಬೇಕಾಗಿಲ್ಲ. ಒಂದು ಮೊಬೈಲಲ್ಲಿ ಆ್ಯಪ್ ಬರ್ತದೆ, ನಾವು ಯಾವ ಕಂಪೆನಿಯಿಂದ ಮಾಡಿಸಿದ್ದೇವೋ ಅವರೇ ಆ್ಯಪ್ ಕೊಡ್ತಾರೆ. ವೈರ್ಲೆಸ್ಸು ಸಿಸ್ಟಮು ಮಾಡಲಿಕ್ಕೆ ಆಗ್ತದೆ. ಗೇಟ್ ವಾಲ್ನ ಅಥವಾ ವಾಲ್ನ ಬದಲು ಸೊಲೆನೈಡ್ ವಾಲ್ ಆಗ್ತದೆ. ನಿಮಗೆ ಎಲ್ಲಿದ್ದರೂ ನೆಟ್ವರ್ಕ್ ಸಿಗುವಲ್ಲಿ ಎಲ್ಲಿದ್ದರೂ ಇಂಡಿಯಲ್ಲಿ ಅಥವಾ ಹೊರಗೆ ಎಲ್ಲಿದ್ದರೂ ಬಿಡಲಿಕ್ಕೆ ಆಗ್ತದೆ. ಮತ್ತು ಏನು ನೀರು ಎಲ್ಲಿಗೆ ಹೋಗ್ತದೆ, ಎಷ್ಟೊತ್ತು ಹೋಯಿತು, ಬೇಕಾದಲ್ಲಿಗೆ ಅಥವಾ ಇದು ಒಮ್ಮೆಗೆ ಎಲ್ಲ ಕಡೆಗೆ ಅರ್ಧ ಗಂಟೆ ಎಲ್ಲ ಸೆಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಆಮೇಲೆ ನಾವು ಈ ತೋಟಕ್ಕೆ ಸ್ಪ್ರೇ ಕೊಡುವಂಥದ್ದು ಇದು ಮನೆಯಲ್ಲೇ ಸೆಂಟ್ರಲೈಸ್ಡ್ ಮಾಡಿದ್ದೇವೆ. ಅಂದರೆ ನಮ್ಮ ಪವರ್ ಸ್ಪ್ರೇಯರು ಔಷಧಿ ತಯಾರಿಸುವ ಘಟಕ ಎಲ್ಲ ನಮ್ಮ ಮನೆ ಹತ್ರನೇ ನಮ್ಮ ಇದರಲ್ಲೇ ಇರ್ತದೆ. ಅಲ್ಲಿಂದಲೇ ನಾವು ಪೈಪ್ ಹಾಕಿ ನಮ್ಮ ಮನೆ ಎರಡು ಸೈಡಲ್ಲಿ ಸಾಧಾರಣ 500-600 ಮೀಟರ್ನಷ್ಟು ಪೈಪ್ ಹಾಕಿ ಅಲ್ಲಿಂದಲೇ ಅಲ್ಲಿ ಅದಕ್ಕೆ ವೈ ಹಾಕಿ ಪೈಪ್ ಫಸ್ಟಿಗೆ 16 mm ಕೊಟ್ಟಿದ್ದೇವೆ. ಆಮೇಲೆ 8 mm ಅದನ್ನು ರಿಡ್ಯೂಸ್ ಮಾಡಿ ಅದರಲ್ಲಿ ಸ್ಪ್ರೇ ಕೊಡ್ತಾ ಇದ್ದೇವೆ. ನಿಮಗೆ ತುಂಬ ಅನುಕೂಲ ಆಗ್ತದೆ. ಮಳೆಗಾಲದಲ್ಲಿ ಮಳೆ ಬಂದರೂ ಅದನ್ನು ಮುಚ್ಚುವ ಕೆಲಸ ಇಲ್ಲ, ಯಾವುದೂ ಇಲ್ಲ. ಮತ್ತು ನೀರಾವರಿ ವ್ಯವಸ್ಥೆ, ಅದಕ್ಕೆ ಔಷಧಿ ಮಾಡಲಿಕ್ಕೆ ಡ್ರಮ್ಗಳಲ್ಲಿ ಕರೆಂಟ್ ಹೋಗ್ತದೆ ಅಂತ ನೀರು ತುಂಬಿಸಿಡುವ ಕೆಲಸವೂ ಇಲ್ಲ. ಅದರ ಒಟ್ಟಿಗೆ ನಮ್ದೀಗೊಂದು ಈ ವ್ಯವಸ್ಥೆ ಮಾಡಿ 2016 ಮಾಡಿದೆ. ಇವತ್ತು ಸಹ ನಮ್ಮ ಮೋಟ್ರಿಗೆ ಒಂದು ಔಷಧಿ ಬಿದ್ದದ್ದು ಅಂತ ಇಲ್ಲ, ಹೊಸ್ತರಾಗೇ ಇರ್ತದೆ. ಮೇಂಟೆನೆನ್ಸ್ ತುಂಬ ಕಮ್ಮಿ ಆಗ್ತದೆ, ಭಾರಿ ಒಳ್ಳೆಯದಾಗ್ತದೆ. ಆಮೇಲೆ ಅಡಿಕೆ ಕೊಯ್ಯೋದು ದೋಟಿ ಉಪಯೋಗ ಮಾಡ್ತಾ ಇದ್ದೇವೆ. ಫೈಬರ್ ದೋಟಿ 60 ಫೀಟಿದೆಲ್ಲ ಬರ್ತದೆ, 60-80 ಫೀಟಿದ್ದು ಬರ್ತದೆ. ನಾವು 60 ಫೀಟಿದ್ದು ಉಪಯೋಗಿಸ್ತಾ ಇದ್ದೇವೆ ಈಗ 2 ವರ್ಷದಿಂದ. ಅದರಲ್ಲೇ ನಾವು ಈ ಅಡಿಕೆ ಮರಕ್ಕೆ ಸಸಿಗಳಿಗೆಲ್ಲ ಸ್ಪ್ರೇ ಕೊಡುವ ವ್ಯವಸ್ಥೆ ಅದೇ ದೋಟಿಯಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಾಡಿದರೆ ನಿಮಗೆ ಯಾವುದೇ ಮರ ಹತ್ತಬೇಕಂತ ಇಲ್ಲ, ಅಡಿಕೆ ತೆಗಿಲಿಕ್ಕಾಗಲಿ ಸ್ಪ್ರೇ ಕೊಡಬೇಕಾಗಿದ್ದರು. ಅದರಿಂದಾಗಿ ನಿಮಗೆ ಈ ಔಷಧಿಯಲ್ಲಿ ತುಂಬ ಉಳಿತದೆ. ಸಿಕ್ಕಾಪಟ್ಟೆ ನಮಗೆ ಕೆಮಿಕಲ್ಸ್ ಅಥವಾ ಇದು ಬೋರ್ಡ ದ್ರಾವಣ ತೋಟಕ್ಕೆ ಬೋರ್ಡ ಬಿಡೋದಿದ್ದರೆ ಎಲ್ಲಿ ವೇಸ್ಟ್ ಆಗೋದಿಲ್ಲ. ನಿಮಗೆ ಒಂದು ಸಾಧಾರಣ ಒಂದು 42-60% ಔಷಧಿಯೇ ಉಳಿತದೆ. ಅದರಲ್ಲಿ ನಮಗೆ ಹಣದ ಉಳಿತಾಯವು ತುಂಬ ಆಗ್ತದೆ. ಇದು ಮತ್ತು ಈ ಅಡಿಕೆ ತೆಗೆಯುವುದರಲ್ಲಿಯೂ ಸಹ ಹಾಗೆ, ನಿಮಗೆ ಅದನ್ನು ತೆಗೆಯುವಾಗಲೇ ಬುಟ್ಟಿಯನ್ನೆಂದರೆ ರಿಂಗ್ ಮಾಡಿ ಅದನ್ನು ನಾವು ಕ್ಯಾಚ್ ಮಾಡ್ತೇವೆ, ಅದು ಸಿಗ್ತದೆ. ಈಗ ಅದೆಲ್ಲ ನಾವು ಮಾಡಿದ್ದೇವೆ. ಇಂಥದ್ದನ್ನೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಕೃಷಿ ನಮಗೆ ಅನುಕೂಲಕರವಾಗಿ ಸುಲಭದಲ್ಲಿ ಆಗ್ತದೆ. ಲೇಬರ್ನ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಇರೋದಿಲ್ಲ. ಕೇಳುಗರೆ, ಕೃಷಿಯನ್ನು ಪ್ರಸ್ತುತಕ್ಕೆ ಹೊಂದಿಸಿಕೊಳ್ಳಬೇಕು, ವಿಧಾನಗಳು ಬದಲಾಗಬೇಕು. ಹೊಸತನ್ನು ಅಳವಡಿಸಿಕೊಳ್ಳುವತ್ತ ಮನಸ್ಸು ಮಾಡಿದರಷ್ಟೇ ಮಣ್ಣನ್ನು ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ನಿಜಗೊಳಿಸಲು ಸಾಧ್ಯ ಅಂತ ಹೇಳ್ತಾ ಅಕ್ಷತಾ ರಾಜ್ ಪೆರ್ಲಾ ಮಾಡುವ ನಮಸ್ಕಾರಗಳು. ಇದುವರೆಗೆ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ.

ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ.